ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಪ್ರಸಾರವಾಯಿತು. ಈಗ ಕೇಳಿ ಶ್ಯಾಮರಾವ್ ಅಮೃತರಾವ್ ಚವ್ಹಾಣ್ ಮತ್ತು ಸಂಗಡಿಗರಿಂದ ಗೊಂದಲಿಗರ ಕತೆ, ತುಳಜಾಭವಾನಿ ಕೊಲ್ಲಾಪುರ ರಾಜನ ಕತೆ. ಅಂಬ ಬರತಾಳೆಯೇ ಭಕ್ತ ಮನಿಗ ದಾರಿ ಕೇಳೋತ ಅಂತಾಳ ಮನಿಗ. ಆದಿಶಕ್ತಿ ಜಗನ್ಮಾತೆ ತುಳಜಾ ಭವಾನಿಯಲ್ಲಿ ಆತ ನೋಡಬೇಕಾದಾರ ನಗರ ಅಂಬದ ಊರ ಒಳಗ ರಾಜ ನೋಡಬೇಕಾದ್ರೆ ನಗರ ಶಾವ ರಾಜ ರಾಜಕೀಯ ಮಾಡ್ತಿದ್ದ ಗಾಣಿಗ ಅಂದ ತಮ್ಮ. ಆತನ ಮನೆಯೊಳಗ ಆದಿಶಕ್ತಿ ಜಗನ್ಮಾತೆ ಸಾಂಬವಿ ತುಳಜಾಪುರ ಒಳಗ ಕುಂತಿಗಳು. ಆ ತುಳಜಾಪುರ ಭವಾನಿ ಏನಂತಳಿ ಹರಿಪರಶುರಾಮ ಮಗನಿಗೆ ಏನಂತ ಯಾಕೆ ಮಗ ಪರಶುರಾಮ ಏನಮ್ಮ ತಾಯಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ಬೇಕು ನಾಲ್ಕು ದಿಕ್ಕಿನೊಳಗ ಜೋಗ ಆಡಬಾ ಮಗ ಹೋಗಂದ. ಆ ವೇಳಕ್ಕೆ ಬರದ ಮಗಾವೇನಂತಾನೆ ತಾಯಿನಿ ಎಲ್ಲಾ ದಿಕ್ಕಿಗೆ ಹೋಗಕರೆ ದಕ್ಷಿಣ ದಿಕ್ಕಿಗೆ ನೀವು ಹೋಗಬೇಡ. ದಕ್ಷಿಣ ದಿಕ್ಕಿನಲ್ಲಿ ಆತ ರಾಜ ಕೋಲಾಪುರ ರಾಜ. ಆತ ಬಹಳ ದೃಷ್ಟನ ತಾಯಿ. ಹೆಣ ದೇವರಿಗಂತೂ ಆತನು ನಂಬಗಿಲ್ಲ. ಅವನ ಮನೆಯಲ್ಲಿ ಹೆಣ ದೇವರು ಪೂಜೆಯಿಲ್ಲ. ಆತನ ಊರಿಗೆ ನೀವು ಹೋಗಬೇಡ ತಾಯಮ್ಮಂತೆ ಮಗ ಪರಶುರಾಮ ಆತ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನ. ಜಗದಾಂಬಾ ದೇವಿ ಅಂತಳ ಮಾತ ಕೇಳ ಮಗ ಈಗ ನಾ ಹೋಗ್ತೀನಿ ತುಳಜಾಪುರಕ್ಕಂತ. ಆದಿಶ್ರೀ ಜಗನ್ಮಾತೆ ಸಾಂಬವಿ ಹಡಿ ತುಂಬ ಭಂಡಾರಿ ಬಿಟ್ಟಾಳ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಅನಕೂತ ತುಳಜಾಪುರ ನೇ ಬಿಟ್ಟಾಳ. ಜಗದಾಂಬಾ ದೇವಿ ಎಲ್ಲಿ ಬಂದಾಳ ಸಾವುಕಾರ ನೋಡ್ಬೇಕಂದ್ರೆ ಊರಿಗೆ ಬಂದಾಳು. ಊರ್ ಒಳಗ ಬರ್ತಡಾವಿಲ್ಲ ನಾಲ್ಕು ಮಂದಿ ಕಾವ ನೋಡ್ಬೇಕಂದ್ರೆ ಊರ್ ಸುತ್ತಮುತ್ತ ಸಮುದ್ರವಿತ್ತು. ಆ ಸಮುದ್ರ ದಂಡಿಗೆ ಬಂದು ಏನಂತಾಳ ಯಾಕೆ ತಮ್ಮದೇರಿ ಯಾಕಮ್ಮ ಯಾರಿದಿ ಎಲ್ಲಿ ಇದ್ದಿ ಏನಿವಿಲ್ಲ ನಿನ್ನ ಖೂನ ಕೊಡ್ತ ನಮಗ ಖೂನವಿಲ್ಲ ಯಾ ದೇಶದ ಕೆಲಿದಿ ಎಲ್ಲಿ ಯಾಕೆ ಬಂದಿದಿ ತಾಯಿ. ನಾ ಅಡ್ಡ ಕುಗುಮದಾಕಿ ತುಳಜಾ ಭವಾನಿ ದಿನಪ್ಪ ನಾ ರಾಜನ ಮನಿ ಜೋಗ ಅಳಗಳದಿ ನಂದ ಹೌದಾ ತಾಯಿ ನಮ್ಮ ರಾಜನ ಮನೆಗೆ ಬಂದಿದ್ದ ಕಳೆದ ನಮ್ಮ ರಾಜನ ಮನೆ ತಾನು ಏನ ದೇವ್ರ ನಡ್ತೀವಿಲ್ಲ. ಆತನ ಹಗಲು ರಾತ್ರಿ ಶಿವನ ಪೂಜಾ ಮಾಡವ ಶಿವನಿಗೆ ನೆನವ ಜಪ ತಪ ಮಾಡವ ಸಾಧು ಸನ್ನಿ ಸಿಗುವ ಸೇಪಕರು ಬಂದ್ರ ಅವರಿಗೆ ದಾನ ಧರ್ಮ ಮಾಡವ ತಾಯಿ. ನಮ್ಮ ಊರೊಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ ಹ್ಯಾಂಗ ಬಂದಿದ್ದು ಇಲ್ಲಿ ವಾಪಸ್ ಹೋಗಂತಂದ್ರು. ನಾ ವಾಪಿಸ್ ಹೋಗಲ ಬಂದಿಲ್ಲ ಮಗ ನಾ ನೋಡ್ಬೇಕಾದ್ರೆ ನಿಮ್ಮ ರಾಜನ ಮನೆ ನಡೆದಿನ ಜೋಗ ಆಡಾಕ ನನ ಜರ ಹಡಗದಾಗ ಕುಂದ್ರಿಸಿ ಒಳಿ ದಾಟ ಶ್ರೀ ಮಗ ಅಂದ. ಅಮ್ಮ ರಾಜನ ಹುಕುಮವಿಲ್ಲ ನಮ್ಮ ರಾಜ ನೋಡಬೇಕಾಗ್ತದ ಆತ ಏನಾದವ್ರಿಗೆ ಬಿಡ್ಬಾರಂತ ಹುಕುಮದೇ ಸಾಧು ಸನ್ನಿಸಿ ವಾಸೆ ಪಕ್ಕಿರ ಜಂಗಮ ಬಂದ್ರ ಹರಿಗಿನ ಅಲ್ಲಿ ಕೂಡಿಸಿ ನನ್ನ ಊರ ಒಳಗೆ ಬಿಡ್ದಂತ ಹೇಳ್ಕಿಸ್ತಂದ ನಮ್ಮ ರಾಜನ ಹುಕುಮದ ತಾಯಿ. ಜಗದಂಬಾ ದೇವಿ ಅಂತಾಳ ಮಾತ ಕೇಳಿ ಮೂರ್ಖ ಮಕ್ಕಳ್ರಿ ಈ ನೋಡ್ರಿ ನಾನು ನೀರಿನೊಳಗೆ ಹ್ಯಾಂಗ ಹೊತ್ತಿ ಏನಂತ ದೇವಿ ನೀನಾಕಿ ಉದು ಅಂತ ಭಂಡಾರ ಒಗ್ಗಟ್ಟಳ ನೀರಿನ ಒಳಗ ಹೊರಡಿ ಬಿಟ್ಟಳ ನೀರಿನ ಮ್ಯಾಲ ಪರಡಿ ಒಳಗ ಕುಂತು ಜಗನ್ಮಾತೆ ದೇವಿ ದಿನ ಹಾಕಿ ಇನ್ನ ಒಳ್ಳೆಯ ದಂಡಿಗೆ ಬಂದಳ ರಾಮ ರಾಮ ಕರಿ ದಂಡಿಗೆ ಬಂದಳ ಆಕ್ಷಿ ಕಾಯಿ ಅವನಿಗೆ ಕರೆದು ಏನಂತಳ ಯಾಕೋ ಮಗ ಏನ ತಾಯಿ ಇಲ್ಲಿ ಕೋಲಾಪುರ ರಾಜ್ಯ ನೋಡ್ಬೇಕಂದ್ರೆ ಮನಿ ಅದ ಅಂತ ತಮ್ಮ ಮನಿಗೆ ನಾ ಜೋಗ ಆಳಾಗ ನಡೆದಿ ನೀ ನನ್ನ ಜೋಗ ಸಿಗ್ತಿಲ್ಲ ಮಗ ಹೋಗ್ಲಿ ಇಲ್ಲಿ ಬ್ಯಾಡ ಅಂದ ಅವತ ನಮ್ಮ ಊರು ರಾಜ ಏನ ದೇವರಿಗೆ ನಮ್ಮಂಗಿಲ್ಲ ಆತನ ಬಾಯವ ಕರಿ ನಾಲ್ಗವ ತಾಯಿ ಮಹಿಷಾಸುರ ಧೈತಿಯ ಪ್ರಮಾಣನ ಅರೇ ಆತ ನಮ್ಮ ರಾಜ ನ ತಾಯಿ ಅವನನ್ನ ಊರ ಒಳಗ ನೀ ಹೋಗ್ಬೇಡ ಅವನ ಮನಿ ಒಳಗ ಜೋಗ ನೀಡ ಪದ್ಧತಿ ಇಲ್ಲ ಹ್ಯಾಂಗ ಬಂದಿದ್ದೀವಿ ವಾಪಸ್ ಅಂತಂದು ಇಷ್ಟು ಹೇಳಿದ್ರೆ ಕೇಳಿಲ್ರಿ ಜಗದಮ್ಮ ತಾಯಿ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಾಕೊಂಡು ಹಾಡಿ ತುಂಬಾ ಭಂಡಾರ ಪಡೆದುಕೊಂಡು ಉದೋ ಉದೋ ಆರೆ ಕೊತ್ತ ದೇವಿ ಆಕಿ ಬಂದಳು ಎಲ್ಲಿ ಆ ರಾಜ ಅನ ಮನಿ ಈ ಕೊಲ್ಲಾಪುರ ರಾಜನ ಮನಿ ಬಂದಿರ್ತಾಳ ಹೈ ರಾಧ ಉದೋ ರಾಜಾಂಗದೊಳಗ ನಿಂತಾಳ ಏ ಭಕ್ತ ನೀನು ಮನೆಯೊಳಗ ನನಗ ಜೋಗ ನೀಡುವಂತವನಾಗು ನನಗೆ ಜೋಗ ನೀಡಿದ್ರೆ ನೀನ ಬಾಗಲ ಹೊರಗ ಎಷ್ಟಲ್ಲ ಗಿಡಾವಿಲ್ಲ ಆ ತೊಡಬೇಕಂದ್ರೆ ಆಳ ಮನುಷ್ಯರು ಬಂದು ನಮ್ಮ ನಮೋ ಅಂತ ಮುದುಕಿ ಕೈ ಮುಗಿದಾರಮ್ಮ ನೀ ಯಾವ ಊರ್ದಕ್ಕಿ ತಾಯಿ ಮುದುಕಿ ನಮ್ಮ ಮನಿ ಒಳಗೆ ಯಾರು ಜೋಗ ನೆಡಂಗಿಲ್ಲ ನಮ್ಮ ರಾಜ ಕೊಲ್ಲಾಪುರ ರಾಜನ ಮನಿ ಒಳಗೆ ಪದ್ಧತಿ ಇಲ್ಲ ನಾವು ನೆಡಂಗಿಲ್ಲ ತಾಯಿ ಹ್ಯಾಂಗ ಬಂದಿದ ಹಂಗ ಹೋಗ ಏ ಮಕ್ಕಳ ನಾ ತುಳಜಾಪುರದೊಳಗೆ ಇರಂತಕ್ಕಿ ಅಲಂಗಾದಿ ಶಕ್ತಿ ಪಾರ್ವತಾದಿ ವಿಧಾನಿನ ರಾಜನ ಕೈಲಿ ನಾ ಜೋಗ ತೋಗಳನ್ನು ಹೋಗಬೇಕಂತೆ ಆತನ ಭಕ್ತಿ ಅದನ್ನೇನಿಲ್ಲ ನಾ ನೋಡಿ ಬರ್ಬೇಕಂತೆ ಆತನ ಮನಿಗೆ ಬಂದಿನ ಮಕ್ಕಳ ನನಗೆ ಸ್ವಲ್ಪ ಜೋಗ ನಡೆದ್ರೆ ನಾ ಹೊಂಟ ಹೋಗ್ತೀನಿ ಅಂತ ನಾ ಹೋಗಾಕಿ ಎಲ್ಲ ನಾ ನಿಂದಿರ್ತೀನಿ ಇಲ್ಲಿ ಅಂಗಳಾಗಂತ ನಿಂದಿಡ್ರಿ ಅಂಗಳಾಗ ಯಾರು ಜೋಗ ನೆಡಂಗಿಲ್ಲ ನೌಕರಿ ಮನುಷ್ಯರಿಗೆ ಕರೆದ ಏನಂತ ಸಾವುಕಾರ ಏನ್ರಿ ಮಹಾರಾಜ್ ಏ ತಮ್ಮದಿರಿ ಯಾಕ್ರಿ ಸಂಬೆ ನಿಂಬೆ ಈ ಕಡೆ ಬರ್ರಿ ತಮ್ಮದಿರಿ ನೌಕರಿ ಮನುಷ್ಯರಿ ಆ ಮುದುಕಿ ಬಿಡಬೇಕಂದ್ರ ಚಾಳಿ ಕಂಬಳಿ ತವರಿ ಕಂಬಳಿ ಕೈ ಕಾಲ ಕಟ್ರಿ ಕೈ ಕಾಲ ಕಟ್ಟಿ ಮುದುಕಿ ಒಯ್ದು ನೋಡಬೇಕಂದ್ರೆ ಸಮುದ್ರ ಒಳಗ ಒಳಿ ಒಳಗ ಒಯ್ದು ಕಾಟ್ರಿ ಮುದುಕಿ ಸತ್ತು ಹೋಗಿ ತಿರುಗಿ ನನ್ನ ಊರಿಗೆ ಬರಬಾರ್ದು ಜೋಗಕ್ಕ ನಡಿಯೋಣ ನಡಿ ಸಂಗ ನಡಿಯೋಣ ಅಂದ ಸೇವಕ ಜನ ಬಂದ ರಾಜನ ಮನೆ ತಾಂದ್ರೊಳಗ ಹೊಸ ರೇಷಿ ಮಗ ತೆಗೆದುಕೊಂಡು ಆ ದೇವಿ ಜಗದ ಮನ ಕೈ ಕಾಲ ಕಟ್ಟ್ಯಾರ ಏ ತಮ್ಮ ಈಗ ಆಗ್ತಡ ಮಾಡ್ತಿರೋ ಹೊಸ ಕಂಬಳಿ ಒಳಗ ಎರಡು ಮೂರು ಬಿಟ್ಟು ಸುಣ ಕರಿ ಆ ದೇವಿ ಗಂಟ ನಮ್ಮ ತಲೆ ಮೇಲೆ ಹೊತ್ಕೊಂಡು ಆ ಸಮುದ್ರದೊಳಗ ಒಯ್ದು ಬೇಕಾದ ಅಂತ ಹೇಳಿ ನಮ್ಮ ರಾಜನ ಹುಕುಮ ಅದೇ ನಡಿಯೋಣ ಬೇಗನೆ ಹೊರಟು ಹೋಗೋಣ ಅಂತ ಇಷ್ಟೇ ಹಾಕಿದ್ದಿಲ್ಲ ಬಂದಿ ದೇವಿ ಜಗದ ಭಾಗವತಿ ಹಿಡಿದಾರ ಕಂಬಳಿ ಒಳಗ ಹಾಕೊಂಡು ತಿರುಗಿ ಹಾಲ ಹೊತ್ಕೊಂಡು ಬಂದ್ರಿ ನೀರಿನಂತೆ ಹಾಕಿ ಒಯ್ದು ಒಕ್ಕಾಟ್ಯಾರ ನೀರಿನೊಳಗೆ ಒಕ್ಕಾಟಿ ಮ್ಯಾಲ ನೀರು ಕುಟುಂಬ ಎರಡು ಎರಡು ಮೂರು ಗುಂಡ್ಗಲ್ಲಿ ಏರ ಬಳಕ ಮುದುಕಿ ಸತ್ತೋಯ್ತು ನೀರಾಗ ನಡ್ರಿ ಅಣ್ಣ ನಡ್ರಿ ಹೋಗಾರ ನಮ್ಮ ರಾಜ ಹೋಗಿ ಹೇಳ ನಡ್ರಿ ಅಂತ ನಾವೊಬ್ಬರಿ ಮನುಷ್ಯರು ಹೊಡ್ಕೊಂತ ಬಂದು ಆ ರಾಜ ಬಂದು ಏನಂತಾರ ಬಂದು ರಾಜನಂತ ಬಂದವೇನಂತಾರೆ ನಮಸ್ಕಾರ ತಂದಿ ರಾಜ ನಿಮ್ಮ ಹುಕುಮತ್ ಪ್ರಮಾಣ ದೇವಿಗೆ ಒಯ್ದು ಶಮನದೊಳಗೆ ಬೇಕಾಟ ಬಂದಿದ್ದೀವು ಮುಂದಿನ ವಿಷಯ ಏನದ ಏನಿಲ್ಲ ನಿಮಗ ಬೇಗನೆ ತಿಳಿಸುವಂತ ಆಗ್ಲಿ ತಂದಿ ರಾಜ ಮುದುಕಿ ಒಯ್ದೊಕ್ಕಾಡ್ರಿ ಬರಂಗಿಲ್ಲ ನನ್ನ ಮನಿ ತಿರುಗಿ ಮನಿಗೆ ಬರಲ್ರಿ ಮತ್ತೆ ಜರ ಅಚಾನಕ್ ತಿರುಗಿ ಮತ್ತ ಮುದುಕಿ ಬಂತಂದ್ರೆ ನಿಮಗೆ ಇಡಂಗಿಲ್ಲ ನಾ ಅಂದ ಆಯ್ತ್ರಿ ಮಹಾರಾಜ್ ಹೇಳಿದಂತ ಮಾತು ಕೇಳಿ ಹೋರಿ ತಮ್ಮದಿರಿ ಚಲೋ ಆಯ್ತು ಹೋಗಿ ನಿಮ್ ನೀವು ನೌಕರಿ ಮಾಡ್ರಿ ಅಂದ ಆಯ್ತಾಯ್ತು ಯಾಕಂದ್ರೆ ಮಹಾರಾಜ್ ನೌಕರಿ ಬರ್ಸರಿ ಯಾರ್ದವ್ರ ಕೆಲಸ ಬಹಳ ಕತ್ಯಾರ ಇಲ್ಲಿ ಕತಿ ಇಲ್ಲಿ ಆಗ್ಯಾದ ಕತಿ ಇಲ್ಲಿ ಬಿಡ್ತದ ಸಮುದ್ರ ಒಳಗ ನೀರಿನ ಒಳಗ ಜಗದಂಬಾ ದೇವಿ ನೋಡ್ಬೇಕಂದ್ರೆ ಒಯ್ದು ಕಾಟಿದ್ ಬಳಕ ನೀರಿನೊಳಗೆ ಎದ್ದು ಹೊಂಟಾಳ ದೇವಿ ಹ್ಯಾಂಗ ಬರ್ತಾಳ ಭಕ್ತರ ಮನಿ ದೇವಿ ಜಗದಮ್ಮ ಮತ್ತೆ ಹ್ಯಾಂಗ ಬರ್ತಾಳಂದ್ರ ಬಾರಮ್ಮ ದೇವಿ ಭಕ್ತರ ಮನಿಗೆ ಬಾರಮ್ಮ ದೇವಿ ಭಕ್ತರ ಮನಿಗೆ ಹಾಗೆ ಕೂಗು ಮಾಡ್ತಾರ ಹಾಗೆ ನೋಡಿದ್ರೆ ಉತ್ತಮ ಮಂಗಳಾರಿತ್ರಿ ಮರ ದಿವಸ ಮತ ನೀರಿ ಒಳಗಿ ಉದೋ ಅತ್ತ ಜಗದಂಬ ಎದ್ದು ಆ ನೋಡ್ಬೇಕು ಕೊಲ್ಲಾಪುರ ರಾಜರ ಮನಿ ಹೊಂಟಳ ದೇವಿ ಜಗದಂಬ ರೇ ಮನಿ ಮನೆಗೆ ಹೋಗಿ ಜೋಗ ಬೇಡಬೇಕಂತ ಪುನಃ ಎಲ್ಲಿ ಬಂದಳ್ರಿ? ಆಕಿನ ರಾಜವಾಡದೊಳಗ ಬಂದು ಮೊದಲು ಎಲ್ಲಿ ಬದಲಿ ಅದೇ ಜಾಗದ ಬದಲಾಗಲಾಗಲಿ ತಾಳಾದೇವಿ ಮತ ನೋಡದ ಕೋಲಾಪುರ ರಾಜ ನೋಡಿ ಏನತ್ತಾನ ಯಾಕೋ ಆ ಮುದುಕಿ ನನ್ನ ಮನಿ ಯಾಕೋ ಏನ್ ನಿಮ್ಮಅಪ್ಪನ ಗಾಡ್ತಿದ್ದೀನಿ ನಾನು ಯಾಕೆ ನನ್ನ ಮನಿ ಈ ಮತ್ತ ಬಂದಿದ್ಯಲ್ಲ ತಾಯಿ ಮತ್ ಏನ್ ಬೇಕು ನಿನಗ ತಾಯಿ ಜಗದಂಬ ವಿನಂತ ರಾಜ ನಿನಗೇನ ಬಂಗಾರ ಬೆಳೆ ಮುತ್ತು ಮಾಡಕನ ಬೇಡಂಗಿಲ್ಲ ನಿನ್ನ ಮನೆ ಒಳಗಿಂದು ಹೆಟ್ಟ ಒಪ್ಪ ಉಳ್ಳಾಗಡಿ ಬದಿಕೆ ನಡೆದ್ರೆ ನನ್ನ ಮನಸ್ಸು ಬಹಳ ಸಂತೋಷ ಆಗ್ತದ ನಂಗೆ ಜೋಗ ನಡೆದ ಬಾಗಿಲು ದಾಟ ಹೋಗ್ತೀನಿ ಅಂತ ಇಷ್ಟೆಲ್ಲ ಗಿಡ ಇಲ್ಲ ಸಾವುಕಾರ ತರ ನಿಮ್ ಅಪ್ಪನ ಗಟ್ಟ ತಿಂದಿಲ್ಲ ನಾನು ನಿನಗ ಹಿಟ್ಟ ಬಿಟ್ಟ ನನ್ನ ಒಲೆಯಾಗಿನ ಬೂದಿ ಗಿಡಂಗಿಲ್ಲ ಮುದುಕಿ ಬೆಡ್ಕೊಂಡು ತಿಂಬಾಕುಲ ಅದ ಬೆಡ್ಕೊಂಡು ತಿಂತದ ನಿನ್ ಬಲ್ಲ ಬಲಿ ಏನು ಸಿಗಂಗಿಲ್ಲ ಏ ಭಕ್ತ ನಿನ್ನ ಬಲಿ ಹಿಟ್ಟ ಉಪ್ಪ ಉಳ್ಳಾಗಡಿ ಇದ್ರಿ ನಾ ಜೋಗ ಬೇಡಿ ಬೇಡಿ ಊರಂತ ಎಲ್ಲ ಊರ್ ತಿಳಿದು ಬಂದ ನನ್ನ ಹೊತ್ತಿಗೆ ಸೋಗ ಮಗ ನನಗೊಂದ ಬಕ್ರಿ ಪರಡಿ ಒಳಗ ನೀಡು ನಾ ಇಲ್ಲಿಂದ ಹೊಂಟು ಹೋಗ್ತೀನಿ ಅಂತ ಹೊರಡಿ ಒಳಗ ಹಸಿ ಜೋಗ ಬಕ್ರಿ ನೀಡಲ್ಲ ಸಾವುಕಾರ ಎಲ್ಲ ರಾಜ ಕೊಲ್ಲಾಪುರ ರಾಜ ತಾರ ಹೇ ಮುದುಕಿ ಏನ ಎಲ್ಲಿ ಯಾರೋ ಮರ್ತ ಮಾತಾಡಕತ್ತೀನಿ ಮುದುಕಿ ಅಂದ ಯಾಕ ನಿನ್ನ ಮನೆ ನೋಡ್ಬೇಕಂದ್ರೆ ಅಡಿಗಿಲ್ ಒಳಗ ಒಂದ್ ರೊಟ್ಟಿ ಬಿಟ್ಟು ನನ್ನ ಮನೆಯಾಗಿ ಒಂದು ಕೂಳ ನೀಡಂಗಿಲ್ಲ ಯಾವ ದಾರಿಗೆ ಬಂದಿ ಆ ದಾರಿಗೆ ಅಪ್ಪ ಭಕ್ತ ನಿನ್ನ ಮನೆ ಒಳಗ ಒಂದ ಬಕ್ರಿ ಇದ್ರೆ ವಾಸಿಕವಾಯ್ತು ನನ್ನ ಪರಿ ಒಳಗ ನೋಡ್ಬೇಕಾಯ್ತು ಒಂದ ಸವಾರ ರೂಪಾಯಿ ದಕ್ಷಿಣ ಇರು ಭಕ್ತ ಆ ದಕ್ಷಿಣ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ ನಾ ದಕ್ಷಿಣ ನೀಡಂಗಿಲ್ಲ ದಕ್ಷಿಣ ಕರಿ ಮಾಡಿ ಮಾಡಿದಿ ಹುಗ್ಗಪ್ಪ ಹೊಂಟೋಗು ನಮ್ಮಲ್ಲಿ ನೋಡ್ಬೇಕಂದ್ರೆ ದಾನ ಸಿಗಂಗಿಲ್ಲ ಧರ್ಮ ಸಿಗಂಗಿಲ್ಲ ಜೋಗಿ ಬರ್ಲಿ ಜಂಗಂ ಬರ್ಲಿ ಪಗೀರ್ ಬರ್ಲಿ ಅವ್ರಿಗೆ ಸಾಕಷ್ಟು ಬೇಕಾದ್ರು ಜೋಗ ನೀಡ್ತೇವೆ ಬೇಕಾದಷ್ಟು ದಾನ ಧರ್ಮ ಮಾಡ್ತೇವೆ ನಿನಗ ಮಾತ್ರ ನೀಡೋದಿಲ್ಲ ನಡಿಪಲ್ಲೇ ಹೊರಗಾಗಿ ನಡಿ ಬದುಕಿ ಅಂದ ಭಕ್ತ ನಿನಗೆ ಸವಾ ರೂಪಾಯಿ ಇಲ್ಲದಿದ್ರೆ ನನ್ನ ಪತ್ತಾದ್ಮೇಲೆ ಒಂದ ಚೇತಾಕ ಉಂಬಾಯಣಿ ಹಾಕು ಭಕ್ತ ಆ ಉಂಬಾಯಣಿ ನೀಡಿದ್ರೆ ನಾ ಹೊಟ್ಟು ಹೋಗ್ತೀನಿ ಅಂತ ಜಗದಂಬಾ ದೇವಿ ಅಂತಾಳ ನಾ ನೋಡ್ಬೇಕಂದ್ರೆ ಹಸಿ ಹಿಡ್ಕ ಬೆಂಕಿ ಹೆಚ್ಚವಳ ತಾಯಿ ಕದ ಕದ ಕದ ಕದ ನಗತಾಳ ದೇವಿ ನನಗ ನೋಡಬೇಕು ದಾನ ಧರ್ಮ ಮಾಡಂಗಿಲ್ಲ ಮಗ ನಾವರಿಗೆ ನರಕದಲ್ಲಿ ಹಾಕಿ ತುಳಿದಿದ್ದೆ ಉದಾಂಬರಿಗೆ ಉದರ ಕಾಲ ಮಾಡಿ ನಾನು ಬಿಟ್ಟಿದ ಏನೋ ಭಕ್ತ ಸ್ವಲ್ಪ ವಿಚಾರ ಮಾಡಿ ನೋಡುವಂತವನಾಗು ನಾ ಯಾರಿದ್ದ ಯಾರು ಇಲ್ಲ ವಿಚಾರ ಮಾಡಿ ನನಗ ದಾನ ಧರ್ಮ ನೀಡು ಇದು ಮುದುಕಿ ಮಕ್ಕಳು ಮಾತಾಡಕತ್ತೇನಂತ ಸಿಟ್ಟ ಮಂತ್ರಿ ಯಾರಿ ಯಾ ಕೊಲ್ಲಾಪುರ ರಾಜಿಯಾಗ ನಾಲ್ಕು ಮಂದಿ ಆ ಕಾವಲ್ ಮನುಷ್ಯರಿಗೆ ಕರೆದ ಏ ಸಮ್ಯ ಲಿಂಬ್ಯ ತಮದೇರೇ ಬರ್ರಿ ಅಂದ ಆ ಮುದುಕಿ ಮತ್ತ ಹಿಡ್ರಿ ಮುದುಕಿ ಹಿಡಿದು ನೋಡ್ಬೇಕು ರೇಷ್ಮಿ ಹಗ್ಗ ತೋರ್ ಕೈ ಕಾಲ ಕಟ್ರಿ ಎತ್ತಿನ ಗಾಡಿ ಒಳಗ ಇದು ನಮ್ಮ ಊರಿಗೆ ಹತ್ತಿ ಹೊಲ ಅದ ಆ ಹೊಲದಾಗ ಎರಡ ಬಣಮಿ ಕಳಕಿ ಆದತ್ತಮ್ಮ ಎರಡು ಬಣಮಿ ಕಳಕಿ ಬಿಸಿರಿ ಅರ್ಧ ಕೆಳಗ ಅರ್ಧ ಮ್ಯಾಲ ಮಾಡಿ ನಟ್ ನಡ್ಬಾರ್ಗ ಹಾಕಿ ಮುದುಕಿ ಉರಿ ಹಚ್ಚಿ ಬರ್ರಿ ಅಂದ ಯಾಕಾಗಲ್ಲಕ್ರಿ ಮಾರಾಕಿದೇವು ಹೇಳಿದತ್ತ ಬಾತಿ ಕೇಳಿಕೊಂಡು ಇಬ್ಬರು ನೋಡ್ಬೇಕಂದ್ರೆ ನಾಲ್ಕ ಮಂದಿ ನೌಕರಿ ಮನುಷ್ಯರು ಬಂದ ಅರೆಯಲ್ಲಿ ಹೊಲದಲ್ಲಿ ಮುದುಕಿ ತಗೊಂಡು ಬಂದ್ರೆ ಹೊಲಕ ತಂದಾರ ಬಡವಿ ವಿಚಾರ ಅರ್ಧ ಕಳಕಿ ಕೆಳಗ ಅರ್ಧ ಕಳಕಿ ಮ್ಯಾಲ ಮಾಡಿ ನೆಟ್ ನಡ್ಬಾರ್ಗ ಮುದುಕಿ ಹಾಕಿ ಉರಿ ಹಚ್ಚಬೇಕಲ್ಲ ಉರಿ ಹಚ್ಚದ ನಮ್ದಿನ ಬಗ್ಗೆ ಅರಂಗಿಲ್ಲ ನೀವೇ ಹಚ್ಚರಿಯಪ್ಪ ಅಂತ ಕೋಲಾಪುರ ರಾಜ ಆಗಂತಾರ ಈಗ ದೇವಿಗೆ ಬಣಮೆ ಹೋಗಿಬಿಟ್ಟಿದ್ದೇವ ನಿಮ್ಮ ಕೈ ಮುಟ್ಟ ನೀವು ಆಗ್ನೇ ಹಚ್ಚಿರಿ ದೇವ ನಮ್ಮ ಕೈಲಿ ಸರ್ವತ್ತ ಆಗಂಗಿಲ್ಲ ಆ ಸಿಬ್ಬಂದಿ ಜನ ಮಂದಿ ಮಾತಾಡ್ತಾರ ಆಗ್ಲಿ ಅಂದ ನೌಕರಿ ಮನುಷ್ಯ ನಿಮ್ಗೆ ಆಗ್ಲ ನಾ ಬರ್ತೀನಿ ನಡ್ರಿ ಅಂದ ಕೈಯಾಗ ಉರಿ ಕಟ್ಟಿರ್ಬೇಕು ತಗೊಂಡ ಕಡ್ಡೆ ಬಿ ತಗೊಂಡು ನಾನೇ ಸ್ವತಃ ಉರಿ ಹಚ್ತೇನೆ ನಡ್ರಿ ತಮದೇರಿ ಬಂದ ರಾಜ ಮಸಾಲೆ ತೆಗೆದುಕೊಂಡ ಮೈ ಮೇಲೆ ಸಾಲು ಸಾಲು ತೆಗೆದುಕೊಂಡು ನಾಲ್ಕು ನಾಲ್ಕೈ ಬೀದಿ ತಿರುಗಾಡಕೋತ ಆ ಮಸಾಲೆ ಕೈ ಒಳಗೆ ಹಳೆಕೊಂಡು ಆ ದೇವಿ ಹೇಳಕ್ಕೆ ನಂದ್ರ ಬಗೆ ಚಾಕೆ ನನ್ನ ಬಗೆ ಚಾಕ ನಾಡದ ನಂದನ ಭಾಗ ಚೊಳಗ ಬರಲ್ಲ ಬಸಾಲೆ ಕೈ ಆಗ ತಗೊಂಡು ಆ ನೋಡಬೇಕಂದ್ರೆ ಕಳಕಿ ಉರಿ ಹಚ್ಚಬೇಕ್ರಿ ದಗ ದಗ ದಗ ಉರಿ ಅತ್ಯಾದ ಪ್ರದಕ್ಷಿಣ ಹಾಕಿ ಅದೇ ವೇಳಕ್ಕೆ ಆ ಮಸಾಲೆ ಜ್ಯೋತಿ ಹಚ್ಚಿ ಬಿಟ್ಟಿ ಹಚ್ಚಿ ದಗ ದಗ ಉರಿ ಹಚ್ಚಲಾಗಿ ಜಗದಂಬ ತಾಯಿ ಮಟ್ಟ ಮಾಯಗಳ ಒಳಗೆ ಇಂದು ಕಳಕಿ ಸುಟ್ಟು ಹೋತ ಬೂದಿ ಆಯ್ತು. ನೌಕರಿ ಮನುಷ್ಯರ ಯಾರ್ದವ್ರ ಮನಿಗೆ ಹೊಂಟೋದ್ರು ಸಾವ್ಕ ರಾಜ ಬೀತಾನ ಮನಿ ತಾ ಹೋದ ಕೊಲ್ಲಾಪುರ ರಾಜ ಮನಿ ಹೋದ ಬಳಕ ಇದಿಲ್ಲಿ ಕತ್ತಿ ಇಲ್ಲಿ ಆಗ್ಯಾದ್ರಿ ಕತ್ತಿ ಎಲ್ಲಿ ಬೆಳೀತಾ ಅದು ಜಗನ್ ಮಾತಿ ಸಂಭವಿ ಅಂತಳ ನನಗ ನೋಡ್ಬೇಕಂದ್ರೆ ಯಾವಾಗ ಕಳಕಿಯಾಗ ಸುಟ್ಟ ನನ್ನ ಬಳಕ ಹೊಲದಾಗ ಇದು ಸುಟ್ಟಾರಿ ಇವರು ಹೊಲಕ್ಕೆ ನೋಡ್ಬೇಕ ಕೈ ತೊಳೆದ ಹತ್ಬೇಕತ್ತ ಜಗನ್ ಮಾತೆ ಸಂಭವಿ ಮತ್ತ ಎಲ್ಲಿ ಬಂದ ಆಡ್ರಿ ಕೊಂಬಿನ ಜ್ವಾಳ ಹೊಲ ಇತ್ತು ಸೌಕಾರ ಇದು ರಾಜ ಅಂದು ಕೊಲ್ಲಾಪುರ ರಾಜನ ಹೊಲಕ್ಕೆ ಬಂದಳು ನೌಕರಿ ಮನುಷ್ಯರ ಹೊಲ ಕೈಲ ಕಟ್ಟಿವ್ರಿ ತಮ್ಮದೇ ನೌಕರಿ ಮನುಷ್ಯರು ಹೊಲದೋಗ ಶೀತಿನ ತಲಿ ತನ್ನ ಶೀತಿನ ದಾಣಿ ತಿನ್ಕೋತ ಕೂತಿದ್ರ ದೇವಾ ಅಷ್ಟದೊಳಗಾಗ್ಯ ತಾಯಿ ಬಂದಳು ಏ ಮಕ್ಕಳ ಐರಾದಿ ಐರಾದೌದು ಅಂತ ಹೇಳಿ ಅದೇ ಬೆಳಕ ಅವ್ರ ಹಂತ ಹಾಕ ಬಂದಾಳ ಯಾಕ್ರೋ ಮಕ್ಕಳ್ರಿ ನೀವು ಬಿ ಶೀತಿ ತಿಲ್ಲಾಕತ್ರಿ ನನ ಬಿ ಮುಗ್ ಶೀತಿ ಕೊಡ್ರಿ ಮಗ ಅವ ನಾವು ಶೀತಿ ತಿಲ್ಲಾಕತ್ತಿ ನಿನ್ಗೆ ಶೀತಿ ಸಿಗಂಗಿಲ್ಲ ನಮ್ಮೂರ ರಾಜ ಯಾರಿಗೆ ದಾನ ಧರ್ಮ ಮಾಡಬೇಡ ಅಂತ ಹೇಳ್ಯಾನ ಮತ್ತ ಮುಂದಿನ ಹೊಲಕ್ ಹೋಗಿ ತಾಯಿ ನಾವು ಅಂತೂ ಕೊಡಂಗಿಲ್ಲ ಅಲ್ರೋ ಮಕ್ಕಳ್ರಿ ನೀವು ನೋಡ್ಬೇಕಂದ್ರೆ ರಾಜ ಒಳಗ ಬರ್ತಾರೇನು ಕೊಲ್ಲಾಪುರ ರಾಜ ನನಗ ಮುಕ್ ನೋಡ್ಬೇಕಂದ್ರೆ ನೀವು ಬಿ ಶಿಕ್ಷಿತ ಇಲ್ಲಾಗಿದ್ರೆ ನನಗೆ ಕೊಡ್ರಿ ಮಕ್ಕಳ್ರಿ ನಿಮ್ ತಾಯಿ ಪ್ರಮಾಣ ನೀವು ನನ್ನ ಮಗ ಮಕ್ಕಳ ಪ್ರಮಾಣ ನಿನ್ನ ಮಾತ ಕರೆದ ತಾಯೋ ಎಲ್ಲ ಸೂಳೆ ಮಕ್ಕಳ ನನ್ನ ಹುಕುಮಿಲ್ಲದೆ ನೀ ಹಾಗೆ ದಾನ ಧರ್ಮ ಮಾಡಿದ್ರಂತೆ ಅವರು ನಮಗ ಶಬ್ದ ಬಿಡ್ತಾರ ನಮ್ ಕೈಲಿ ಆಗಂಗಿಲ್ಲ ಅವ್ವ ನೀವ್ ಹೊಂಟು ಹೋಗುವಂತವ್ರಾಗ್ರಿ ಎಷ್ಟಲ್ಲ ಇದ್ದಾವಿಲ್ಲ ಜಗನ್ ಮಾತೆ ಅಂದಳ ಯಾಕೆಗಳ ಮಗಳೇ ಇರ್ಲಿ ಕೊಡಲ್ರಿ ಕೊಡಲ್ಲ ಆಶೀರ್ವಾದ ಅಂದಳು ಕೊಟ್ಟಳು ಆಶೀರ್ವಾದ ಕೊಟ್ಟು ಬಂದಳು ಎಲ್ಲಿ ಬಂದಾಳ ಆ ಹೊಲದ ತಂಡಿ ಬದಿ ಏನಂತಾಳ ಏ ಮಕ್ಕಳ್ರಿ ನನಗೆ ನೀವು ಶಿಟ್ನಿ ಕೊಡ್ಲಿಲ್ಲ ಮೊದಲೇ ಅಂದಾರ ಕ್ವಾತಿನ ಕೊರಳಲ್ಲಿ ಹಾಲಿದ್ದು ಫಲವೇನು ಶ್ವಾನ ನೋಡಬೇಕಂದ್ರೆ ಹಾಲಿನ ಒಳಗಿನ ಫಲವಿದ್ದು ನೀರಿದ್ದು ಏನಂದ ನೋಡ್ರಿ ಈಗ ನಿಮ್ ಜ್ವಾಳದ ಗತಿ ಏನು ಮಾಡ್ತೇನಂತ ಜಗನ್ ಮಾತಿ ದೇವಿ ಎಲಬಾಡ್ಯಾಳ ಉದೋತ ವಾಜ ಮಾಡಿ ಹಡಿವೆಲಿ ಭಂಡಾರ ತೆಗೆದು ಭಂಡಾರ ನೋಡ್ಬೇಕಂದ್ರೆ ಆ ಜ್ವಾಳ ಹೊಲ್ದಾಗ ಒಗ್ಗಾಟ್ಯಾಳ ಕಣ್ಣಾಗಿನ ಕಾಡಿಗೆ ತೆಗೆದು ಒಂದೇ ನೋಡ್ಬೇಕು ದಂಟಿಗೆ ಹಸಿಲ್ಲ ಜ್ವಾಳದ ಜ್ವಾಳ ಎಲ್ಲ ನೋಡ್ಬೇಕಂದ್ರೆ ಪಾಶೆ ಎಕ್ಕರ ಜಮೀನು ನೋಡ್ಬೇಕಂದ್ರೆ ಎಕ್ಕರ ಇದ್ದಿನ ಹೊಲ ಪೂರ ನೋಡ್ಬೇಕು ಕರಿ ಕರಿ ಕಡ್ಡಿ ಮಾಡಿಟ್ಟಾಳ ದೇವರೇ ನೌಕರಿ ಮನುಷ್ಯರಂತ ಅಣ್ಣ ಯಾಕೋ ಸಿಟ್ಟಿ ರುಚಿ ಎತ್ಲಕತ್ತೀನಿ ನಾವು ನಾಕತ್ತೀನಿ ತಗೊಂಡು ಬಾರು ಅಣ್ಣ ಅಂತ ಓಡ್ಕೋತ ಹೋಗಿ ಇನ್ ಯಾ ತೆನಿ ತೆಗಿತಾರ ಆ ತೆನಿ ನೋಡ್ಬೇಕು ಕರ್ರಿಗೆ ಅದು ಎಲ್ಲಿ ನೋಡಿದ್ರಲ್ಲಿ ಇವನ ಹಚ್ಚಿ ಕರ್ಗದ ತೆನಿನ ಕಾಣ್ಕತ್ತವಲ್ಲ ಹೋಯ್ನಣ್ಣ ಹೊಲ ಎಲ್ಲ ಲಾಸ್ ಆಗ್ಯದ ಅವನ ಮುದುಕಿ ಬಂದಿ ತೊಡೋದು ಮುದುಕಿ ಏನದನ್ನು ಜಾತೋ ಅದನ್ನು ಹುಡುಕ್ಯಾಡು ಹೋಯ್ಣ ಆ ಹೊಲದಾಗ ಈ ಹೊಲದಾಗ ನೋಡು ನಡ್ ನಡ್ ಜತಿ ಹೋಗ ಹೋದಕ್ಕಿ ಹುಡುಕ್ಯಾಡ್ರಿ ನಡಿ ಎಲ್ಲಾ ಆಡಿದೆಲ್ಲ ಹೋಗಿ ನೋಡ್ತಾರ ಗೋಯಾತ ಹೊಲತ್ರ ಒಳಗೆ ತ್ರೀಯಾಡು ನೋಡಿದ್ರು ಎಲ್ಲಿ ಜಗದಂಬ ಕಾಣಂಗಿಲ್ಲ ಹೀಗೆ ಇಲ್ಲ ಇತ್ತಲ್ಲ ಮುದುಕಿ ಇಲ್ಲ ಮಾಯ ಐತಲ್ಲ ಅಂತ ಕಡಿ ಕಣ್ಣು ನೋಡಿದ್ರು ಈಗ ಸುದ್ದಿ ಹೋಗಿ ತೋರಿಸ್ಬೇಕಲ್ಲ ರಾಜ ಕೋಲ್ಹಾಪುರ ರಾಜರ ಬಲಿ ಬಂದಾರ ನೌಕರಿ ಮನುಷ್ಯರ ಬಂದು ರಾಜಾರಿ ನಮಸ್ಕಾರ ಬರ್ತಾರ ನಮಸ್ಕಾರ ರೀ ರಾಜಾರಿ ನಮಸ್ಕಾರಪ್ಪ ಮಕ್ಕಳೇ ಯಾಕೆ ಬಂದ್ರಿ ಯಾಕೆ ಇದ್ರ ಸಲುವಾಗಿ ಮಾತು ಕೇಳ್ರಿ ಮಹಾರಾಜ ಒಂದು ಮುದುಕಿ ಬಂದಿತ್ತು ಜೋಗ ನೀಡ್ರಿ ಅಂದಳು ಜೋಗ ಕೊಡ್ಲಿಲ್ಲ ಸಿಟ್ಟಿ ನೀಡಿದ್ರು ಸಿಟ್ಟಿ ಕೊಟ್ಟಿಲ್ಲ ಹೊಲದ ಹೊಲ ಎಲ್ಲ ಲಾಸ್ ಮಾಡಿರ್ತಾಳ್ರಿ ಬಂದ್ ನೋಡಾಟ್ರಿ ಅಂದ ಕರೆಕರೇನಿ ಆಗಲಿ ತಮ್ಮ ನಡ್ರಿ ಅಂತ ಹೇಳಿ ಕೇಸಿಂದ ಆ ರಾಜ ಅವ್ರ ಕೂಡಲೇ ಬಂದ ಬಂದು ನೋಡ್ತಾನ ಹೊಲದೊಳಗ ರಾಜ ತನ್ನ ಹೊಲ ಲಾಸ್ ಆದರಾಯ್ತು ಕರೆ ಆ ಮುದುಕಿ ಬಂದ್ರೆ ಎಳ್ಳಿನಷ್ಟು ಜೋಗ ಇಡಿವ್ಯಾರಿ ಎಲ್ಲ ಜ್ವಾಳ ಥಟ್ಟ ಕಿತ್ತೆ ಹಾಕಿ ಒಯ್ದು ನೋಡ್ಬಿ ಎತ್ಕೊಳ್ಳಿ ಹಾಕ್ರಿ ಎತ್ಕೊಳ್ತೀನಿ ಡೋರ್ಕಿ ಹೊಡೀಲಿ ಬರೇ ಆ ಮುದುಕಿ ಬಂದ್ರೆ ಜೋಗ ನೀಡ್ಬ್ಯಾರ ಅಂತ ಇಷ್ಟು ಹೇಳಿ ಸಾವುಕಾರ ತನ ಮನಿಗೆ ತಾವ್ ಅಂಟ ಬಂದ ನೌಕರಿ ಮನುಷ್ಯರ್ ತಂತ ನೌಕರಿ ಮಾಡಕತ್ತರು ಇಲ್ಲಿ ಕತಿ ಇಲ್ಲಿ ಆಗಿ ಆದ್ರೆ ಕತಿ ಇಲ್ಲಿ ಬಿಡ್ತದ ಜಗದಮ್ಮ ದೇವಿ ಅಂತ ಅಳ ಎಲ್ಲೋ ಮೂರ್ಖ ಮಗನಿ ಅಂದಳು ಮತ ನೋಡ್ಬೇಕಂದ್ರೆ ಆರು ಕೋಲ್ಹಾಪುರ ರಾಜ ಅಂದ ಮತ ತೋಟಕ್ಕೆ ಬಂದಾಳ ಅಲ್ಲಿ ಪಾಶೆ ಎಕ್ಕರ್ ಜಮೀನ್ ನೋಡ್ಬೇಕಂದ್ರೆ ಕಬ್ಬ ಹಾಕಿದ್ರಿ ರಾಜ ಆ ಕಬ್ಬಿಲ್ ಒಂದ ಬಂದು ಒಂದ ಐದು ಕಬ್ಬು ಕುಡ ಮಗ ಪೂಜೆ ಅಂದಳು ಮಗ ನನ್ನ ಮನ್ಯಾಗ ಗೊಂದಲ ಹಾಕದದ ನಾ ಆರಾಧಿ ಹೆಣ್ಮಗಳು ಇದ್ದೀನಪ್ಪ ನನ್ನ ಮನ್ಯಾಗ ಗೊಂದಲ ಹಾಕದದ ಒಂದ್ ಐದು ಕಬ್ಬು ಕುಡ ಅಂದ ಆರೋಗ್ಯ ಜನ ಸಿಪಾಯಿ ಬೇನಂತ ನಾ ತಾಯಿ ನಮ್ಮ ಊರ ರಾಜನ ಹುಕುಮದ ಅವ್ವ ಯಾರು ಒಬ್ರು ಬಂದ್ರು ಅವ್ರಿಗೆ ಒಂದು ದಂಟ ಕೊಡ್ಬ್ಯಾಡ್ರಿ ಅವ್ರಿಗೂ ಹೆಂಗ್ ಬರ್ತಾರ ಹಂಗ ವಾಪಸ್ ಹೊರಗೆ ಹಾಕ್ರಿ ನಮ್ಮ ರಾಜನ ಬಹಳ ಹುಕುಮದ ಅಂತ ಹೇಳಿಕೇಸಿಂದ ನಾವು ಕೊಡಂಗಿಲ್ಲವ ಹೋಗ್ ಎಷ್ಟಲ್ಲ ಕಿರಡಾವಿಲ್ಲ ಜಗದಂಬ ದೇವಿ ಅಂತಳ ನನಗೆ ಕಬ್ಬು ಕೊಡಂಗಿಲ್ಲ ಮಕ್ಕಳ್ರಿ ನೋಡ್ರಿ ಈಗ ನಿಮ್ ಕಬ್ಬಿನ ಗತಿ ಏನ್ ಮಾಡ್ತೀರ ಅಂದಳು ಮತ್ತ ಅಲ್ಲಿ ಬಿ ಜಗದಂಬ ದೇವಿಗೆ ಸಿಟ್ಟ ಬಂದಾದ ಹಡಿ ಮೇಲೆ ಭಂಡಾರ ತೆಗೆದುವುದು ಅತ್ತ ಭಂಡಾರ ಕಡ್ದಳ ತೋಟದಾಗ ಕಬ್ಬಿಂದು ಕಬ್ಬೆಲ್ಲಾದಾರಿ ಬರೇ ನೋಡಕ್ಕೆ ಬಿದ್ರೆ ಬೊಂಬಗಳಾಗಿ ನಿಲ್ತಾವ ಮನುಷ್ಯ ಗಾಬರಿ ಆಗಿ ಏನಂತ ಕಬ್ಬೇ ಮಾಯ ಮಾಡ್ಯಾಳ ದೇವಿ ನನಗ ಮಾಯ ಮಾಡಿಲ್ಲಪ್ಪ ಅಂತ ರಾಜನ ಬಲಿ ಬಂದರು ನಡಿಯೋಣ ನಡಿ ರಾಜನ ಬಲಿ ಬಂದರು ನಮಸ್ಕಾರ ಮಾಡಿದ್ರು ರಾಜ ಆಗ ನಮಸ್ಕಾರಪ್ಪ

ಸಪ್ತರೋಜ ಗುಡ್ಡರ ಮ್ಯಾಲ ಮೊದಲ ಪೂಜೆ ಮಾತಾರ ನಿನಗ ಬೇಡಿ ಅಮ್ಮ ಬಾಯಿ ಹೊರ ಕೊಡುವಾರ ಓಲ್ ಭವಾನಿ ಮಾತಾ ಕೀ ಜಯ ತುಳಜಾ ಮಾತಾ ಕೀ ಜಯ. ಇದುವರೆಗೆ ಶ್ಯಾಮರಾವ್ ಅಮೃತರಾವ್ ಚವ್ಹಾಣ್ ಮತ್ತು ಸಂಗಡಿಗರಿಂದ ಗೊಂದಲಿಗರ ಕತೆ, ತುಳಜಾಭವಾನಿ ಕೊಲ್ಲಾಪುರ ರಾಜನ ಕತೆ ಪ್ರಸಾರವಾಯಿತು. ಕೊನೆಯಲ್ಲಿ ಕೇಳಿ ಕೃಷಿ ಹಾಡುಗಳು. ಭೂಮಿಯಲ್ಲಿ ಏನು ಬೆಳೆಯಬಹುದು, ತಪ್ಪು ಭೂಮಿಯಲ್ಲಿ ಏನು ಬೆಳೆಯಬಹುದು.